ಇರಬಹುದು, ಅಥವಾ ನಿಮ್ಮ ತೋಟಕ್ಕೆ ಗೊಬ್ಬರ ಸಾಗಿಸಲಿಕ್ಕೆ ಇರುವಂತಹ ಸಣ್ಣ ಸಣ್ಣ ಪ್ರಮಾಣದ ಟ್ರಾಲಿಗಳು ಅಂತ ಹೇಳ್ತಾರೆ ಗಾಡಿ, ಆ ತರದ್ದು ಇನ್ನು ಬೇರೆ ಬೇರೆ ಯಾವ ತರದ ಯಂತ್ರಗಳನ್ನು ಇಟ್ಕೊಂಡಿದ್ದಾರೆ? ಹತ್ರ ಇದೆ, ಗಾಡಿಗಳಿದೆ, ಆ ಗಾಡಿ ಯಂತ್ರ ಇರೋದೇ ಗಾಡಿ ಇದೆ. ಅದರಲ್ಲಿ ಆ ಗಾಡಿ ಒಬ್ಬನ ತುಂಬಿ ಡ್ರೈವರ್ ನಾನು, ಆದ್ರೆ ತುಂಬಿಸ್ಲಿಕ್ಕೆ ಒಂದು ಕೂಲಿ ಬೇಕಲ್ಲ. ಕಳೆ ಕೊಚ್ಚಕ್ ನಾವೆಲ್ಲ ಮಿಷಿನ್ ಮಾಡಿದೀವಿ, ಎಲ್ಲ ಆಯ್ತು. ಅಡಿಕೆ ಸಸಿ ನೆಡೋದಾದ್ರೆ ಅದಕ್ಕೊಂದು ಹೊಂಡ ತೆಗಿಬೇಕಲ್ಲ. ಅದಕ್ಕೆ ಯಾರಿದ್ದಾರೆ? ನಮ್ಮತ್ತೆ ಈಗ ನೋಡಿ, ನನಗೆ 74 ವರ್ಷ, ನಾನು ಏನ್ ಮಾಡಬಲ್ಲ? ಈಗ ದಿವಸಕ್ಕೆ 5 ಗಿಡ ನೆಡ್ತಾ ಇದ್ದೀನಿ. ಈಗ ನಾನೇ ಹೊಂಡ ತೆಗೆದು ನಾನೇ ಗಿಡ ತಗೊಂಡೋಗಿ ನಾನೇ ನೆಡ್ತೀನಿ. ದಿವಸಕ್ಕೆ 5 ಗಿಡ ನೆಡ್ತೀನಿ. ಮಧ್ಯಾಹ್ನ ಮಾಡಕ್ ಆಗಲ್ಲ, ಬೆಂದ್ ನೋವು ಬರ್ತದೆ. ಇದಕ್ಕೆ ಒಂದು ಹೆಲ್ಪರ್ ಬೇಕು ನನಗೆ. ಬಂದು ಬರ್ತಾರೆ 500-800 ಕೇಳ್ತಾರೆ. ಇವ್ರು ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಹೋಗ್ತಾರೆ. ಈಗ ಅದೇ ನಿಮ್ಗೆ ಕೃಷಿ ಇಲಾಖೆಲ್ಲ ಅಥವಾ ಸರ್ಕಾರಿ ಇದರಲ್ಲಿ ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ ನೀವು 5 ಗಂಟೆವರೆಗೂ ದುಡಿದು ಮನೆ ಹೋಗ್ತೀರಿ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ರೈತರಿಗೆ ಪುಕ್ಸಾಟೆ ಅಕ್ಕಿ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಬೇಳೆ ಕೊಡ್ತಾರೆ, ಮನೆ ಕೊಡ್ತಾರೆ, ಪ್ರತಿಯೊಂದು ಕೊಡ್ತಾರೆ. ಅವ್ರು ನಾವ್ಯಾಕೆ ಗೈಬೇಕು ಕೇಳ್ತಾರೆ. ನಮ್ಮ ಹತ್ರ ಈ ಸೌಲಭ್ಯ ಸರ್ಕಾರ ಕೊಡ್ತಾ ಇರ್ಬೇಕಾದ್ರೆ ನಿಮ್ಮ ತೋಟಕ್ಕೆ ಯಾಕೆ ಬರಬೇಕು ಕೇಳ್ತಾರೆ. ಇವತ್ತು ಅಡಿಕೆ ಸುಲಿಯೋದು ಒಂದು ಸಮಸ್ಯೆ ಆಗಿದೆ. ಈಗ ನಾವೆಲ್ಲ ಚೇಣಿ ಕೊಡ್ತಾ ಇದ್ದೇವೆ, ನಮ್ಮ ಹತ್ರ ಮಾಡಕ್ ಆಗೋದಿಲ್ಲ. ಅಡಿಕೆ ಸುಲಿಯೋ ಮಿಷಿನ್ ಇಟ್ಕೊಂಡಿಲ್ವನು? ಮಿಷಿನ್ ಇಲ್ಲ, ನನ್ನ ಹತ್ರ ಇಲ್ಲ, ನಾ ಬೇರೆ ಕಡೆ ಸೂರಿಸ್ತೇನೆ. ಆದ್ರೆ ಸಮರ್ಪಕವಾಗಿ ಇವತ್ತಿಗೂ 100 ಕ್ಕೆ 100 ಆಗಿದೆ ಹೇಳೋ, ಒಂದು ಮಿಷಿನ್ ಇವತ್ತು ಬಂದಿಲ್ಲ. ಒಂದು 50-60% ಬರ್ತದೆ, ಉಳಿದಿದ್ದನ್ನ ಬಿಡಿಸ್ಲಿಕ್ಕೆ ನಮಗೆ ಕೂಲಿಕಾರರೇ ಬೇಕು. 100 ಕ್ಕೆ 100 ಆಗೋದಿಲ್ಲ. ಹೌದು, ಕ್ಲೀನ್ ಮಾಡಕ್ಕೆ ನಮ್ಗೆ ಕೂಲಿ ಬೇಕು. ತೋಟದಿಂದ ಕೊನೆ ತರಬೇಕು, ಗಾಡಿಲಿ ನಾವು ತರ್ತೇವೆ. ಅಲ್ಲಿ ಹಗ್ಗದಿಂದ ತೆಳಗಿಳಿಸಿ ಗಾಡಿ ತುಂಬಲಿಕ್ಕೆ ಒಬ್ಬ ಹೆಲ್ಪರ್ ಬೇಕಲ್ಲ. ಮನೆಗೆ ತಂದ್ಬಿಟ್ಟು ಬಡೀಲಿಕ್ಕೆ ನಾನೇ ಯಂತ್ರ ಮಾಡಿದ್ದೀನಿ, ಕೊನೆ ಜೇಪಿ ಉದುರಿಸ್ಲಿಕ್ಕೆಲ್ಲ ಯಂತ್ರ ಮಾಡಿದ್ದೀನಿ. ಆದ್ರೆ ಅದ್ರ ಯಂತ್ರ ಕೊಡ್ಲಿಕ್ಕೆ ಒಬ್ರು ಬೇಕಲ್ಲ, ಆ ಸಿಪ್ಪೆ ಬರುತ್ತೆ ವೇಸ್ಟ್, ಅದನ್ನ ತಗೊಂಡು ಹೊರಗಡೆ ಹಾಕಕ್ಕೂ ಒಂದು ಕೂಲಿ ಬೇಕಲ್ಲ. ಬೇರೆ ಬೇಡ, ನನ್ನ ಮಟ್ಟಕ್ಕೆ 2 ಜನ ಸಾಕು. ವರ್ಷದಲ್ಲಿ 6 ತಿಂಗಳು 2 ಜನ ಬಂದ್ರೆ ನಾನು ಇದ್ರ 3ರಷ್ಟು ಮಾಡ್ತೇನೆ. ಒಟ್ಟಾರಿಯಾಗಿ ನಿಮ್ ಭಾಗದಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ಬಹಳ ಕಾಡ್ತಾ ಇದೆ ಅನ್ನೋದು ತಮ್ಮ ಅಭಿಪ್ರಾಯ. ಅಷ್ಟಾಗಿದೆ. ಈಗ ಕೆಲವು ಹಣ್ಣುಗಳ ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಹೇಳಿದ್ರೆ, ಕೆಲವನ್ನ ಒಣಗಿಸಿ ಅದನ್ನ ಮಾರ್ತೀವಿ, ಮತ್ತೆ ಅದ್ರ ಜ್ಯೂಸ್ ನ ರಸವನ್ನ ತೆಗೆದು ಮಾರ್ತೀವಿ ಅಂತ ಹೇಳಿ, ಅದೆಲ್ಲ ಹೇಗೆ ನೀವು ಮಾರ್ಕೆಟ್ನೆಲ್ಲ ಹೇಗೆ ಮಾಡ್ಕೊಂಡಿದ್ರಿ? ಮಾರ್ಕೆಟ್ ಅಂದ್ರೆ ನಾವು ವೈನ್ ಮಾಡ್ತಿದ್ವಿ, ಅಂಜೂರ ಮತ್ತೆ ಕೋಕಂನಲ್ಲಿ ಅಂದ್ರೆ ಮುರುಗನ ಇದರಲ್ಲಿ ವೈನ್ ಮಾಡ್ತಿದ್ವಿ. ಬಹಳ ಒಳ್ಳೆ ಮಾರ್ಕೆಟ್ ಇದೆ ಅದಕ್ಕೆ. ಆದ್ರೆ ಸರ್ಕಾರದ ರಿಸ್ಟ್ರಿಕ್ಷನ್ ಇದೆ, ವೈನ್ ಮಾಡ್ಕೂಡ್ದು, ಅದು ಹೆಂಡ ಇದಾಗತ್ತೆ, ಅದಕ್ಕೆ ನೀವು ಬೇರೆ ಬೇರೆ ಇದೆಲ್ಲ ಮಾಡ್ಬೇಕು, ಇದ್ ಬೇರೆ ಹೆಸರು ಕೊಟ್ಬಿಟ್ಟು ನೀವ್ ಇದ್ ಮಾಡ್ಬೇಕು ಅಂತ. ನಾವೀಗೇನ್ ಹೋಮ್ ಪ್ರಾಡಕ್ಟ್ ಅಂತ ನಾವು ಅದ್ರ ಜ್ಯೂಸ್ ಮಾಡ್ಬಿಟ್ಟು ಮಾಡ್ತೇವೆ, ವೈನ್ ಮಾಡೋದಿಲ್ಲ. ಅದು ಹೋಮ್ ಪ್ರಾಡಕ್ಟ್ ಆದ್ರಿಂದ ನಡೀತದೆ. ನಾವೊಂದು 200-300 ಲೀಟರ್ ನಾನು ಮಾಡಿ ಮಾರ್ತೇನೆ. ಇನ್ನು ಬಲ್ಕ್ ಆಗಿ ಕೆಲವರ ಮದುವೆ ಮನೆ ಇಂಥದಕ್ಕೆಲ್ಲ ಆರ್ಡರ್ ಕೊಡ್ತಾರೆ, ಅವರಿಗೆ ನಾವು ಆತರ ಸಪ್ಲೈ ಮಾಡ್ತೇವೆ. ಇನ್ನು ಹಣ್ಣುಗಳನ್ನೆಲ್ಲ ಒಣಗಿಸೋದು ಅಂತ ಹೇಳಿದ್ರೆ, ಅದಕ್ಕೆ ತಾಂತ್ರಿಕ ಮಾಹಿತಿಯನ್ನೆಲ್ಲ ಎಲ್ಲಿ ಪಡ್ಕೊಂಡಿರ್ತಾವ? ತಾಂತ್ರಿಕ ನಮದೇ ಆದಂತ ತಾಂತ್ರಿಕ ಯಾವನು ಹೇಳೋದಿಲ್ಲ. ಈಗ ನೋಡ್ರಿ, ಹಲಸಿನ ಹಣ್ಣಿಂದ ವ್ಯಾಕ್ಯೂಮ್ ಮಾಡ್ತಾ ಇದಾರೆ, ಎಲ್ಲಿ ಕುಂದಾಪುರದಲ್ಲಿ ಮಾಡ್ತಾ ಇದಾರೆ. ನಾನು ಅಲ್ಲಿ ಹೋಗಿ ನೋಡಿದೆ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ನೀವು ಹಲಸಿನ ಸೊಳೆ ತಿಂದ್ರೆ ಬಿಸ್ಕೆಟ್ ತಿನ್ನಂಗ ಆಗತ್ತೆ. 100 ಗ್ರಾಮಿಗೆ 100 ರೂಪಾಯಿ ಸಾಗರದಲ್ಲೇ ಸಿಗುತ್ತೆ. ಆದ್ರೆ ಅಷ್ಟು ರುಚಿಯಾಗಿರುತ್ತೆ, ತಿಂದವನ್ ಬಿಡೋದಿಲ್ಲ. ಆದ್ರೆ ನಾವು ಮಾಡಕ್ ಹೋದ್ರೆ 25 ಲಕ್ಷ ಮಿಷಿನಿಗೆ. ನಾನ್ ತಂದು ಮಾಡಕ್ ಆಗತ್ತ? ಡ್ರೈವರ್ ಅಲ್ಲೇ ಮಾಡ್ತೇನೆ, ನನ್ನ ಸ್ನೇಹಿತರಿಗೆ ಅವರಿಗೆ ಇವರಿಗೆ ಎಲ್ಲ ಕೊಡ್ತೇನೆ, ನಾವು ಮಾಡ್ಕೊಂಡು ತಿಂತೀವಿ. ಆ ಪ್ರಮಾಣದಲ್ಲಿ ಅಷ್ಟು ದೊಡ್ಡ ಫ್ಯಾಕ್ಟರಿ ಮಾಡಿದ್ರೆ ಹಲಸಿನ ಕಾಯಿ ಬೆಳೆಯಿರ್ಬೇಕಲ್ಲ. ಈಗ ಇಲ್ಲಿ ಕೆಲವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಬೆಳೀತಾರೆ, ಇಲ್ಲೇ ಒಬ್ರು ಮಾಡ್ತಾ ಇದಾರೆ, 4 ಎಕರೆಗೆ ಹಾಕಿದ್ದಾರೆ ಹಲಸು. ಅವ್ರ ಹತ್ರ ಈಗ ಸದ್ಯಕ್ಕೆ 170 ಜಾತಿ ಹಲಸಿನ ಗಿಡ ಇದೆ, 4 ವರ್ಷ ಆಯ್ತಾ. ಈಗ ನಾವು ಅದ್ರ ಬಗ್ಗೆ ಡೆವಲಪ್ ಮಾಡ್ತಾ ಇದ್ದೇವೆ. ರಬ್ಬರ್ ಮಾಡಿದ್ದೇನೆ, ರಬ್ಬರ್ ನನ್ನ ಹತ್ರ 200 ಬರೋದ್, ನಾವೇ ಹಾಲು ತೆಗಿತೀವಿ. ರಾತ್ರಿ ಊಟ ಮಾಡಿ ಹೋಗೋದು, ನಾವೇ ಅಪ್ಪ ಮಕ್ಕಳು ಹೋಗಿ ಹಾಲು ತೆಗಿತೇವೆ, ಬರ್ತೀವಿ. ಈಗ 4 ಎಕರೆ ಹಾಕಿ ತಲೆ ಕೆಟ್ಟೋಗಿದೆ. ರಬ್ಬರ್ ರೇಟ್ ದಿನ ದಿನ ಕಡಿಮೆ ಆಗ್ತಾ ಇದೆ. ಕೂಲಿ ಇಟ್ಕೊಳಕ್ ಆಗೋದಿಲ್ಲ, ನಮ್ಮ ಹತ್ರ ಮಾಡಕ್ ಆಗೋದಿಲ್ಲ. ಅದನ್ನ ತೆಗೆದ್ಬಿಟ್ಟು ಹಲ್ ಸಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ 4 ವರ್ಷದ ಗಿಡ ಕಡು ತೆಗಿಬೇಕಾಗಿದೆ. ಇನ್ನು ಅಪ್ಪೆ ಮಿಡಿ ಹಾಕಿದ್ದೀನಿ ಅಂತ ಹೇಳಿದ್ರೆ, ಮಾವಿನ ತಳಿಗಳು ಯಾವ್ಯಾವ ತಳಿಗಳೆಲ್ಲ ಇದೆ ನಿಮ್ಮಲ್ಲಿ, ಮತ್ತೆ ಅದು ಬರೀ ಉಪ್ಪಿನಕಾಯಿಗಷ್ಟೇನಾ? ಹೌದು, ಬರೇ ಉಪ್ಪಿನಕಾಯಿಗಷ್ಟೇ. ಆದ್ರೆ ನಮ್ಮ ಈ ಏರಿಯಾದಲ್ಲಿ ಮಿಡಿ ಬರ್ತಾ ಇಲ್ಲ. ನಂದು 20 ವರ್ಷದ ಹೊರಗಳಿದಾವೆ, ಒಂದೇ ಒಂದು ಮಿಡಿ ಅದರಲ್ಲಿ ಬರೋದಿಲ್ಲ. ನಾನು ಎಲ್ಲರೂ ವಿಚಾರಿಸಿದೆ, ಯಾರು ಕೇಳಿದ್ರು ಕಡಿಬೇಡ ಫಸಲು ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೊಂದು ಸೊಲ್ಯೂಷನ್ ಯಾರು ಹೇಳೋದಿಲ್ಲ. ಅವ್ರು ಹೇಳಿದ್ದೆಲ್ಲ ಮಾಡಿದ್ದೀನಿ, ಯಾವ್ದ್ರಲ್ಲೂ ಬರಲಿಲ್ಲ. ನನ್ನ ಅನುಭವದ ಪ್ರಕಾರ ಏನ್ ಹೇಳ್ತೇನೆ ಅಂದ್ರೆ, ಹೊರಟ ಗಿಡ ಕಸೆ ಮಾಡಬಾರದು, ಅದನ್ನ ಹಾಕಿದ್ರೆ 6-8 ವರ್ಷಕ್ಕೆ ಅದು ಬರ್ತದೆ. ಅಂದ್ರೆ ಈಗ ನಿಮ್ಗೆ ಪ್ರಮುಖವಾದ ಆದಾಯ ಅಂತ ಹೇಳಂದ್ರೆ, ಅಡಿಕೆ ಬಿಟ್ಟರೆ ನಿಮ್ಗೆ ಜಾಯಿಕಾಯಿ ಮತ್ತೆ ಲವಂಗ ಮುರುಗ, ಇದೊಂದು ದಾಲ್ಚಿನಿ. ದಾಲ್ಚಿನಿ ಒಳ್ಳೆ ಬೆಳೆ, ರೈತರಿಗೆ ಲೇಬರ್ ಬೇಡ. ಈ ಕೋಕಮ್ ಆಗ್ಲಿ ಯಾವ್ದೇ ಆಗ್ಲಿ, ಇದಿಷ್ಟಕ್ಕೆ ನಾನು ಈಗ ಏನ್ ಹೇಳ್ತಾ ಇದ್ದೇನೆ, ಇದಕ್ಕೆ ಲೇಬರ್ ಬೇಡ, ನಾವೇ ಮಾಡಬಹುದು. ಅರಗು ಈಗ ಕದಂಬದವರು ಅದರ ಡೆವಲಪ್ ಮಾಡ್ತಾ ಇದ್ದಾರೆ, ನಾವು ಅವ್ರ ಸದಸ್ಯರಾಗ್ಬಿಟ್ಟು ಅಲ್ಲಿಂದ ಮಾಡಿ ನಾನು ಅರಗು ತೆಗಿತಾ ಇದ್ದೇನೆ ಈಗ. ನಾನು ಅದು 1 ಕೆಜಿಗೆ 1,000 ರೂಪಾಯಿಗೆ ಅವರೇ ಕೊಂಡ್ಕೊಳ್ತಾರೆ, ಅವರೇ ಹುಳ ಕೊಡ್ತಾರೆ ನಮ್ಗೆ, ಎಲ್ಲ ಅವರೇ ಮಾಡ್ತಾರೆ. ಅದು ನಮ್ಗೆ ಲೇಬರ್ ಬೇಡ, ನಾವೇ ಮಕ್ಕಳು ಹುಡುಗರು ಸೇರಿ ಅದನ್ನ ಮಾಡುವಂತ ಒಂದು ಇದು ಒಳ್ಳೆ ಇದು. ಏನದು ಅರ್ಗು ಅಂದ್ರೆ? ಹೇಗೆ ಅದನ್ನ ಮಾರುಗಿನ ಗಿಡ ಅಥವಾ ಮರವನ್ನು ಬೆಳಿತೀರಿ? ನಂತರ ಅವರೇ ಬೀಜ ಕೊಡ್ತಾರೆ, ಆ ಬೀಜ ತಂದ್ಬಿಟ್ಟು ನಾವು ನರ್ಸರಿ ಮಾಡ್ಕೊಂಡು ಗಿಡ ನೆಟ್ರೆ ಒಂದು ವರ್ಷದಲ್ಲಿ ಅದು ಹುಳ ಕಟ್ಟಕ್ ಬರುತ್ತೆ. ಹುಳ ಅಂತಂದ್ರೆ ಅವ್ರು ಒಂದು ಕಡ್ಡಿ ಕೊಡ್ತಾರೆ, ಅರಗಿನ ಕಡ್ಡಿ, ಆ ಕಡ್ಡಿನ ಈ ಗಿಡಕ್ಕೆ ನಾವು ಅದನ್ನ ಕಟ್ಟಬೇಕು. ದಾರ ಹಾಕ್ಬಿಟ್ಟು ನೆಲದಿಂದ 8 ಇಂಚ್ ಮೇಲೆ ಕಟ್ಟಿದರೆ ಅದು ಒಂದು 3-5 ತಿಂಗಳ ಒಳಗಡೆ ಅರಗನ್ನು ಉತ್ಪತ್ತಿ ಮಾಡುತ್ತೆ. ಆ ಗಿಡ ಸತ್ತೋಗುತ್ತೆ, ಎಲ್ಲಿಗೆ ನಾವು ಎಲ್ಲಿ ಕಟ್ಟುತ್ತೇವೋ ಅದ್ರ ಮೇಲೆ ಭಾಗ ಪೂರ ಸತ್ತೋಗುತ್ತೆ. ಅದು ಸುಮಾರು ನಿಮ್ಗೆ ಅಪ್ರಾಕ್ಸಿಮೇಟ್ ಒಂದು ಗಿಡಕ್ಕೆ 1 ಕೆಜಿ ಬರಬಹುದು, 1,000 ರೂಪಾಯಿ ನಿಮ್ಗೆ ನಿವ್ವಳ ಆದಾಯ ಆಗುತ್ತೆ. ಮತ್ತೆ ಪುನಃ ತೆಳಗಡೆಯಿಂದ ಬರುತ್ತೆ, ಮತ್ತೆ ನಿಮ್ಗೆ ನೆಕ್ಸ್ಟ್ ಇಯರ್ 1 ಕೆಜಿ ಬರುತ್ತೆ. ಅದು ಅಲ್ಲದೆ ನಾನು ಅವ್ರ ಹತ್ರ ಹುಳ ತಂದ್ಬಿಟ್ಟು ನಾನು ನಮ್ಮಲ್ಲಿ ಇರೋಂತ ಬೆಟ್ ಕಾಡು ಮರಕ್ಕೆಲ್ಲ ಕಟ್ಟಿದ್ದೀನಿ, ಇದೇ ಆಗ್ಬೇಕು ಅಂತ. ನಮ್ಮಲ್ಲಿ ಬೇಕಾದಷ್ಟು ಸೊಪ್ಪಿನ ಮರಗಳು ಇದಾವೆ, ಯಾಕೆ ಕಟ್ಟಬಾರ್ದಂತ. ಅಕೇಶಿಯಾದಲ್ಲಿ ಸುಮಾರಾಗಿ ಬಂದಿದೆ, ಆಮೇಲೆ ಮುತ್ತುಗಿನ ಮರದಲ್ಲಿ 70% ಬಂದಿದೆ, ಸಾಗರಾಳ ಇನ್ನೊಂದ್ ಜಾತಿ ಗಿಡ ಇದೆ ಅದರಲ್ಲಿ 100-95% ಬಂದಿದೆ. ಇದು ನಮಗೆ ರೈತರಿಗೆ ಧರ್ಮದ ಬೆಳೆ. ನಮಗೆಲ್ಲ ಕಾಡಲ್ಲಿ ಬೆಳೀತಿದೆ, ನೀರ್ ಹಾಕೋದ್ ಬೇಡ, ಗೊಬ್ಬರ ಹಾಕೋದ್ ಬೇಡ, ಏನು ಬೇಡ. ಇದನ್ನ ಡೆವಲಪ್ ಮಾಡಿ ಹೇಳಿ ನಾನು ಒಂದು ಕಾರ್ಯಾಗಾರ ಮಾಡಿ ಆ ಕದಂಬದವ್ರನ್ನ ನಮ್ಮನೆ ಕರೆಸಿ ಅವ್ರಿಗೆ ಒಂದು ಫೋಟೋಶೂಟ್ಸ್ ಎಲ್ಲ ಮಾಡಿಸಿ ಎಲ್ಲ ಮಾಡಿದೆ. ಒಂದು 20 ಜನ ಸೇರಿಸಿದ್ನೆ, ನಾನು ಒಬ್ಬನೇ ಮಾಡಿದೆ, ಅವನು ಇನ್ ಯಾವನು ಮಾಡ್ಲಿಲ್ಲ. ಇದು ನಮ್ಮಲ್ಲಿ ಇರೋಂತ ಒಂದು ಒಬ್ಬರು ಮಾಡಿದ್ರೆ ಅದನ್ನು ಫಾಲೋ ಮಾಡ್ಬೇಕು, ಅವನು ಏನ್ ಮಾಡಿದಾನೆ ಅಂತ. ಆಮೇಲೆ ವಿಧ ವಿಧ ಕ್ಷೇತ್ರಗಳಿಗೆಲ್ಲ ಹೋಗಿ ನಾವು ನೋಡ್ಬೇಕು ಅವನೇನ್ ಮಾಡಿದಾನೆ ಅಂತ. ನಾನೇ ಒಬ್ಬ ಬುದ್ಧಿವಂತ ಅಂತ, ಈಗ ನಾನು ಬುದ್ಧಿವಂತ ಹೌದು, ಆದ್ರೆ ನನಗಿಂತ ಮೇಲೊಬ್ಬನು ಇದಾನೆ, ನನಗೆ ಅದೊಂದು ನೆನಪಿದೆ. ನಾನು ವಿಧವಿಧವಾಗಿ ವರ್ಷಕ್ಕೊಂದು 15-20 ಸಾವಿರ ರೂಪಾಯಿ ಬರೀ ಕೃಷಿ ಟೂರಿಗಾಗಿ ಕಳಿತೀನಿ. ಪೇಪರ್ ಅಲ್ಲಿ ಯಾವೊಂದಾರು ಒಂದು ಅಡ್ರೆಸ್ ಬಂದ್ರೆ ನಾನು ಮಾರನೇ ದಿವಸನೇ ಅವನ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ, ಅವನೇನ್ ಮಾಡಿದಾನೆ, ನಾವೇನ್ ಮಾಡಿದೇವೆ, ನಾವು ಮುಂದೇನ್ ಮಾಡಬಹುದು, ಈ ತರ ಒಂದು ಕಲ್ಪನೆಯಲ್ಲಿ ನಾನು ಕಾಲ ಕಳೀತಾ ಇದ್ದೀನಿ. ಅಂದ್ರೆ ತಾವ್ ಹೇಳುದು ರೈತರು ನಿರಂತರವಾಗಿ ಪ್ರಯೋಗಶೀಲರಾಗಿರ್ಬೇಕು, ಮತ್ತೆ ಹೊಸ ಹೊಸ ಬೆಳೆಗಳ ಬಗ್ಗೆ ಆಸಕ್ತಿ ಮೂಡಿಸ್ಕೊಳ್ಬೇಕು, ಮತ್ತೆ ಹೊಸ ಹೊಸ ತಂತ್ರಜ್ಞಾನಗಳಿದೆ ಅದನ್ನ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ನಮಗೆ ಕೃಷಿ ಹೆಚ್ಚು ಲಾಭದಾಯಕವನ್ನಾಗಿ ಮಾಡಿಕೊಳ್ಬಹುದು ಅಂತ ತಮ್ಮ ಅಭಿಪ್ರಾಯ. ಹೌದು ಹೌದು, ಅದನ್ನ ಜನ ಈಗ ಏನಾಗಿದೆ ಅಂದ್ರೆ ನಮ್ಗೆ ಅಡಿಕೆಗೆ ಒಂದು 30-35 ಸಾವಿರ ರೂಪಾಯಿ ನಮ್ಗೆ ರೇಟ್ ಸಿಗ್ತಾ ಇದೆ. ಇದು ನಮ್ಮ ಅಡಿಕೆ ಬೆಳೆಗಾರಿಗೆ ಒಂದು ದೊಡ್ಡ ವರ ಅಲ್ಲ ಅಂತ ಹೇಳೋದಿಲ್ಲ. ಇದು ಏನಾದ್ರೂ ಒಂದ್ಸಾರಿ ತೆಳಗ್ ಹೋದ್ರೆ ಇವ್ರು ಗುಟ್ಕಾ ಬ್ಯಾನ್ ಮಾಡ್ತಾ ಇದ್ದಾರೆ, ತಂಬಾಕು ಬ್ಯಾನ್ ಮಾಡ್ತಾ ಇದೆ ಅಂತ ಏನೇನೋ ಇದು ಮಾಡ್ತಾ ಇದ್ದಾರೆ, ಅದರಲ್ಲ ಪರಿಣಾಮ ಆದರೆ ನಾವು ಎಲ್ಲಿಗೆ ಬರ್ತೇವೆ? ಬೀದಿಗೆ ಬೀಳ್ತೇವೆ. ಆದ್ರಿಂದ ನಾವು ಮಿಶ್ರ ಬೆಳೆ ಮಾಡಿ ಅಂತ ನಾನು ಎಲ್ಲರಿಗೂ ಅಡ್ವೈಸ್ ಮಾಡ್ತೀನಿ. ಇದು ಎಲ್ಲದಕ್ಕೂ ನಾನು ಯಾವುದೇ ತರದ ಗೊಬ್ಬರ ಹಾಕೋದಿಲ್ಲ. ಗೊಬ್ಬರ ಏನು ಹಾಕಲ್ಲ? ಏನು ಹಾಕೋದಿಲ್ಲ. ಸಾವಯವ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ ಗೊಬ್ಬರ ಇದ್ರೆ ನಾವು ಅಡಿಕೆ ಮತ್ತು ಕೋಕಾ ಮೆಣಸು ಲವಂಗ ಜಾಯಿಕಾಯಿ ಇಷ್ಟಕ್ಕೆ ಮಾತ್ರ ಹಾಕ್ತೀನಿ, ಇನ್ ಯಾವುದೇ ಬೆಳೆಗೆ ನಾನು ಹಾಕೋದಿಲ್ಲ. ನನ್ನ ಗಿಡ ಆರೋಗ್ಯವಾಗಿದ್ದಾವೆ. ನಾನು ರಬ್ಬರಿ ಕೂಡ ಇವರೆಲ್ಲ ಬಹಳ ಕಷ್ಟಪಡ್ತಾರೆ, ಮೇಲ್ ಸ್ಪ್ರೇ ಮಾಡ್ತಾರೆ, ಬುಡಕ್ ಸ್ಪ್ರೇ ಮಾಡ್ತಾರೆ, ಅದಕ್ಕೆಲ್ಲ ಪೇಂಟ್ ಮಾಡ್ತಾರೆ. ನಾನು ಏನು ಮಾಡೋದಿಲ್ಲ, ಬಂದು ನೋಡಿ ನಂದ. ನಾನು 40 ಟ್ಯಾಪಿಂಗ್ ಮಾಡ್ತೇನೆ ವರ್ಷದಲ್ಲಿ, ಮುಂದೆ ಒಂದೂ ಮಾಡೋದಿಲ್ಲ, ನನಗೆ ಸಾಕು. ಅದನ್ನ ಹಾಗೆ ಬಿಟ್ಬಿಡ್ತೇನೆ, ಅವಾಗೆ ಕವರ್ ಆಗಿ ಮತ್ತೆ ಮುಂದಿನ ವರ್ಷ ಅವರ ಹಾಲು ಕೊಡಕ್ ರೆಡಿ ಆಗ್ಬಿಡ್ತವೆ. ಇವರು ವರ್ಷಿಡಿ ರೈನ್ ಗಾರ್ಡ್ ಹಾಕಿ ಕೂಡ ಮಳೆಗಾಲದಲ್ಲಿ ತೆಗಿತಾರೆ. ಇದು ಹಾಕೂಡುದು, ಮರದ ಒಂದು ಲೈಫ್ ಇದೆಯಲ್ಲ ಅದು ಹಾಳಾಗುತ್ತೆ ಅಂತ ನಾನು ಹೇಳ್ತೇನೆ. ಈಗ ಇಷ್ಟಾದ್ರೂ ನಿಮ್ಗೆ ಕೀಟ ರೋಗದೇನೋ ತೊಂದರೆ ಆಗಿಲ್ವಾ? ಇವತ್ತಿಗೂ ಯಾವುದೇ ತರದ ಕೀಟ ಬಾಧೆಗಳೇ ಇಲ್ಲ. ಅಂದ್ರೆ ತಾವ್ ಹೇಳುದು ನಾವು ರಾಸಾಯನಿಕಗಳನ್ನ ಹೆಚ್ಚೆಚ್ಚು ಬಳಸಿ, ಮತ್ತೆ ಕೀಟನಾಶಕಗಳನ್ನ, ಮತ್ತೆ ಈ ರೋಗ ಪೀಡಿತ ಗಿಡಗಳಿಗೆ ಹೆಚ್ಚೆಚ್ಚು ಔಷಧಿಗಳನ್ನ ಬೆಳೆಸೋದ್ರಿಂದ ಹೆಚ್ಚೆಚ್ಚು ಉಂಟಾಗುತ್ತೆ ಅಂತ ಹೇಳ್ತೀರಾ? ಹೇಗೆ ತಾವು? ಅದರಿಂದಾನೇ ಆಗತ್ತೆ. ನಾವ್ ಏನ್ ಮಾಡ್ಬೇಕಂದ್ರೆ ಅದ್ರ ತ್ಯಾಜ್ಯ ಇದೆಯಲ್ಲ, ಈಗ ತೆಂಗಿನ ಮರ, ಅಡಿಕೆ ಮರ, ಅದ್ರ ತ್ಯಾಜ್ಯ ಅಲ್ಲೇ ಆಗಿ ಬಿಟ್ಬಿಡ್ಬೇಕು. ನಾವು ಅದನ್ನ ಮನೆಗೆ ತರಬಾರದು, ಸುಡೋದಾಗ್ಲಿ. ನನ್ನ ಬೌಂಡ್ರಿ ಒಳಗೆ ಯಾವುದೇ ಇದಕ್ಕೂ ಬೆಂಕಿ ಹಾಕೋದಿಲ್ಲ. ಈಗ ಸೊಪ್ಪಿನ ಬೆಟ್ಟ ಇದೆ, 5 ಎಕರೆ ನಂದು ಕಾಡು ಬೆಳೆಸಿದ್ದೀನಿ. ಅದರಲ್ಲಿ ಬೀಳೋ ಮರಗಳು ಕಡ್ಡಿ ಏನೇ ಇದ್ರೆ ಆ ಕಡ್ಡಿನೆಲ್ಲ ಒಂದ್ ಕಡೆ ರಾಶಿ ಹಾಕಿಡ್ತೀನಿ, 2 ವರ್ಷಕ್ಕೆ ಅದು ಒಂಥರ ಗೊಬ್ಬರ ಆಗತ್ತೆ. ಅದನ್ನ ನಾನು ಅಡಿಕೆ ಮರಕ್ಕೆ ಅಥವಾ ಉಳಿದಿದ್ಕೆ ಹಾಕ್ತೀನಿ. ದೊರಕ್ ಮಾತ್ರ ತರ್ತೀನಿ, ಒಣ ಎಲೆ ಮಾತ್ರ ತಂದ್ಬಿಟ್ಟು ನಾನು ತೋಟಕ್ಕೆ ಮುಚ್ಚಿಗೆ ಮಾಡ್ತೀನಿ ಹೊರತು ಮರಕ್ಕೆ ಒಂದೇ ಮರಕ್ಕೆ ಕತ್ತಿ ಹಾಕಲ್ಲ. ಈಗ ಇಲಾಖೆಯವರು ಏನ್ ಹೇಳ್ತಾರೆ ಅಂತೇಳಂದ್ರೆ, ಭೂಮಿಯಲ್ಲಿ ಎಲ್ಲಾ ತರದ ಪೋಷಕಾಂಶಗಳು ಗಿಡಗಳಿಗೆ ಲಭ್ಯ ಇರುವುದಿಲ್ಲ, ಹಾಗಾಗಿ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಇರುತ್ತೆ ಅಂತ ಪೋಷಕಾಂಶಗಳನ್ನ ಗಿಡಗಳಿಗೆ ಪೂರೈಕೆ ಮಾಡೋದ್ರಿಂದ ಹೆಚ್ಚು ಬೆಳೆ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ, ಪೋಷಕಾಂಶಗಳು ನೀವು ಪ್ರತ್ಯೇಕ ಕೊಡ್ತಾ ಹೋದಂಗೆ ಅದು ಕೇಳ್ತಾ ಹೋಗುತ್ತೆ. ಈಗ ನಮ್ಗೆ ಉದಾಹರಣೆಗೆ ಕಾಡಲ್ಲಿ ಬೆಳೀತಾರೆ, ಉಪಾಕ್ಯ ಬೆಳೀತಾರೆ ನಮ್ಮಲ್ಲಿ, ಕಾಡಲ್ಲೇ ಬೆಳೀತಾರೆ. ಆಮೇಲೆ ಮಾವಿನ ಮರಗಳು ಬೇಕಾದಷ್ಟಿದೆ, ಹಲಸಿನ ಮರಗಳು ಇದೆ. ಯಾವನಾದ್ರೂ ಅದು ಗೊಬ್ಬರ ಹಾಕ್ತಾನ? ಇಲ್ಲ. ಗುಣಿ ತೋಡಿ ಯಾರು ನೆಡ್ತಾರ ಆ ಮರಗಳನ್ನ? ಇಲ್ಲ. ಬಿದ್ದೆ ಹುಟ್ಟೋದೇ ಅದು, ಅದ್ರ ತನ್ನಿಂತಾನೆ ಅದು ವಂಶಾಭಿವೃದ್ಧಿ ಮಾಡ್ತಾ ಹೋಗ್ತಾ ಇರುತ್ತೆ. ಯಾವುದೇ ತರದಲ್ಲೂ ಈಲ್ಡ್ ಕಡಿಮೆ ಆಗೋದಿಲ್ಲ. ಒಂದು ಕಾಡು ಮರ ಮಲ್ಲೆ ಮಾವಿನಕಾಯಿ ಬಂದಷ್ಟು ನಾವು ಕೃಷಿ ಮಾಡಿದಲ್ಲಿ ಬರೋದಿಲ್ಲ. ನೀವು ಯಾವುದೇ ತರದ ಗೊಬ್ಬರ ಕೊಡಿ, ಅವು ನೈಸರ್ಗಿಕವಾಗಿ ಬೆಳೆದ್ರೆ ತುಂಬಾ ಈಲ್ಡ್ ಕೊಡ್ತದೆ. ಅದಕ್ಕೆಲ್ಲ ನೀವು ಎಕ್ಸ್ಟ್ರಾ ಗೊಬ್ಬರ ಕೊಡಬೇಕಾದ್ದೇ ಇಲ್ಲ. ತ್ಯಾಜ್ಯ ಮಾತ್ರ ಅದ್ರ ಬುಡಕ್ ಹಾಕ್ರಿ, ಸಾಕು. ನೋಡದೆ ಆದ್ರೆ ನೀವು ನಮ್ಮ ತೋಟಕ್ಕೆ ಬಂದು ನೀವು ನಾನು ಏನ್ ಮಾಡಿದೇನೆ, ನಾವು ಯಾವ ತರ ಬೆಳಿತೇವೆ, ನಾವು ತೋಟಕ್ಕೆ ಗುದ್ಲಿ ಪಿಕಾಸಿ ಹಾರೇನ ಕುಣಿ ತೋಡಕ್ ಮಾತ್ರ ಹೋಯ್ತೇವೆ, ಇನ್ ಯಾವುದೇ ತರದಲ್ಲೂ ಭೂಮಿಯನ್ನು ನಾವು ಅಗಿಯೋದಿಲ್ಲ. ಯಾಕೆ ಅಗಿಬಾರ್ದು, ಏನ್ ತೊಂದ್ರೆ ಅಗಿಯೋದ್ರಿಂದ ಏನ್ ತೊಂದ್ರೆ ಅಂತೀರಿ? ಅವಕ್ಕೆ ಏನಾಗತ್ತೆ ಅಂದ್ರೆ ಈ ಬೇರೆ ಏನಿರುತ್ತೆ ಆಹಾರ ತಗೊಳ ಬೇರ್ಗಳೆಲ್ಲ ಮೇಲ್ಗಡೆ ಇರ್ತವೆ, ಅದನ್ನ ನಾವು ಕತ್ತರಿಸಿ ತೆಗೆದ್ರೆ ಇವತ್ ಗೊಬ್ಬರ ಹಾಕಿದ್ರೆ ಅದು ಒಂದ್ ವರ್ಷ ಬೇಕು ಹೊಸ ಬೇರ್ ಬರೋದಕ್ಕೆ. ಒಲ್ಲಿವರೆಗೆ ಅದೇನ್ ಮಾಡ್ಬೇಕು, ಈ ಗೊಬ್ಬರ ಹಾಳಾಗೋಗಿರುತ್ತೆ, ಹೊಸ ಬೇರ್ ಬಂದಾಗ ಅದ್ ಗೊಬ್ಬರನೇ ಸಿಗತಿಲ್ಲ. ಆದ್ರಿಂದ ನಾವು ಯಾವ ತರದಲ್ಲೂ ಗುಡ ಆಗಿಬಾರದು, ಇದು ನನ್ನ ಅನುಭವ. ಸರಿ ತಿಮ್ಮಪ್ಪನವರು, ಈಗ ಕೃಷಿಯಲ್ಲಿ ಸಾಕಷ್ಟು ತೊಂದರೆಗಳಿವೆ ಬಿಡಿ, ಇಲ್ಲ ಅಂತೇನಿಲ್ಲ, ಮೊದಲಿಂದನೂ ಸಹ ಸಾಕಷ್ಟು ತೊಂದರೆಗಳಿತ್ತು, ಇದು ಅದು ಈಗ ಬೇರೆ ಬೇರೆ ಹೊಸ ಹೊಸ ತೊಂದರೆಗಳು ಈಗ ಬರ್ತಾನೆ ಇದೆ. ಅಷ್ಟಾಗಿಯೂ ಸಹ ತಾವು ನಿರಾಶರಾಗದೇನೆ ಕೃಷಿಯಲ್ಲೇನೆ ಇದ್ಕೊಂಡು ಕೃಷಿ ಮಾಡಿಕೊಂಡು ಹೊಸ ಹೊಸ ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಈ ಕೆಲವು ರೈತರುಗಳು ನಿರಾಶರಾಗಿ ಈ ಆತ್ಮಹತ್ಯೆ ಮಾಡ್ಕೊಂತ ಇದಾರಲ್ಲ, ಆ ಬಗ್ಗೆ ತಾವ್ ಏನ್ ಹೇಳ್ತೀರಿ? ಅವರು ಕೃಷಿಗಾಗಿ ಸಾಲ ಮಾಡಿದಾರೆ ಹೇಳಿ ನನಗೆ ಅನ್ಸೋದಿಲ್ಲ. ಬೇರ್ಬೇರೆ ಉದ್ದೇಶಕ್ಕಾಗಿ ಮಾಡಿ ಕೃಷಿ ಉತ್ಪನ್ನಗಳಿಂದ ಅವರು ಆ ಸಾಲ ತೀರ್ಸಕಾಗದೆ ನಿರಾಶರಾಗಿ ಕೆಲವರು ಸಾಯ್ತಾರೆ. ಆದ್ರೆ ಈ ರೀತಿಯಾದ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡ್ರೆ ಈ ಆತ್ಮಹತ್ಯೆ ಅಂತ ಪರಿಸ್ಥಿತಿ ಬರಲ್ಲ, ಖಂಡಿತ ಬರೋದಿಲ್ಲ. ನೀವು ಒಂದ್ ಎಕರೆ ಅಥವಾ ಒಂದು ಎರಡು ಎಕರೆ ತೋಟ ಅಥವಾ ಒಂದು ಹೊಲ ಡ್ರೈ ಲ್ಯಾಂಡ್ ಇರ್ಬೋದು, ಕುಸ್ಕಿ ಇದ್ರೆ ಅವನು ನಿಜವಾಗಿಯೂ ಅವನು ಕಾರಲ್ಲಿ ಓಡಾಡಂಗೆ ನಾನು ಸಲಹೆ ಕೊಡ್ತೇನೆ, ಅವನು ನನ್ನ ಹತ್ರ ಬರ್ಲಿ. ಬೇಕಾದ್ರೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳ ಅಂತ ಖಂಡಿತ ಯಾವ ಪರಿಸ್ಥಿತಿ ಇಲ್ಲೇ ಇಲ್ಲ. ಬೇಕಾದಷ್ಟು ನಮಗೆ ಸೌಲಭ್ಯಗಳು ಸರ್ಕಾರ ಕೊಡ್ತಾ ಇದೆ, ಆಮೇಲೆ ನಾವು ಪಡಿಬಹುದು. ನಾವು ಸೋಮಾರಿಗಳಾದ್ರೆ ನಾವು ಏನು ಮಾಡಕ್ಕಾಗೋದಿಲ್ಲ. ನೀವೊಂದು ಯಾವಾಗ್ಲೂ ಆಸಕ್ತಿ ಕಳ್ಕೊಳ್ಬಾರ್ದು, ನಾವು ಆಶಾವಾದಿಗಳಾಗಿರ್ಬೇಕು. ನಾನು ಹೇಳೋದು ಇದು. ಆಮೇಲೆ ನಮಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಇದು ನಾನು ಹೇಳೋ ಅಂತ ಒಂದು ಇವಂತ. ತುಂಬಾ ಒಳ್ಳೆ ಮಾತು ಹೇಳಿದ್ರೆ ತಿಮ್ಮಪ್ಪನವರೇ. ಈಗ ಲಗಾಯತಿನಿಂದ ಕೃಷಿ ಮಾಡಿಕೊಂಡೇ ಬಂದಿದ್ದಾರೆ. ಯಾರು ಸಹ ಹಿಂದಿನವರು ನಮ್ಗೆ ಕೃಷಿಯಿಂದ ತೊಂದರೆ ಆಗಿದೆ ಅಂತ ಹೇಳಾಗ್ಲಿ ಅಥವಾ ಕೃಷಿ ವಿಮುಖರಾಗಿ ಆಗ್ಲಿ ಹೋಗ್ಲಿಲ್ಲ, ಅವರೆಲ್ಲವ ಕೃಷಿಯನ್ನ ಅವಲಂಬಿಸಿಕೊಂಡು ಈಗ ತಮ್ಮಂತ ಹಿರಿಯರು ಇನ್ನು ಮುಂದುವರಿಸಿಕೊಂಡು ಹೋಗ್ತಿದ್ರಿ, ನಮ್ಮ ಯುವಕರಿಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಈ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರಲ್ಲ ಈಗ ಇವತ್ತಿನ ಜನ, ಈಗ ತಾವು ಒಂದು ಕ್ಷಣದಲ್ಲಿ ಬೇಜಾರಾದ್ರೆ ನನಗೂ ಯಾಕೋ ಬೇಡ ಅನ್ಸಿದೆ ಅಂತ ಈಗ ಆ ರೀತಿ ಒಂದು ಕ್ಷಣ ಅನಿಸ್ಬಹುದು. ಆದ್ರೆ ಕೃಷಿಯಲ್ಲಿ ಇದ್ದಷ್ಟು ನೆಮ್ಮದಿ ಬೇರೆ ನೀವು ಉದ್ಯೋಗದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೃಷಿಯಿಂದ ವಿಮುಖರಾಗೋರಿಗೆ ತಾವ್ ಏನ್ ಹೇಳ್ತೀರಿ? ಖಂಡಿತ ಬೇಡ ಅಂತ ಹೇಳ್ತೇನೆ ನಾನು. ನೀವು ಅಕಸ್ಮಾತ್ ಕೃಷಿಯಿಂದ ವಿಮುಖರಾಗ ಅಂತ ಒಂದು ಸಂದರ್ಭ ಬಂದ್ರೆ, ಈಗ ನಾನೇ ಬುದ್ಧಿವಂತ ಅಲ್ಲ, ನನ್ನಂತವ್ರು ಸಾವಿರಾರು ಜನ ಇದಾರೆ, ನನ್ಕಿಂತ ಬುದ್ಧಿವಂತರಿದ್ದಾರೆ, ತಜ್ಞರಿದ್ದಾರೆ, ಪ್ರಾಜ್ಞರಿದ್ದಾರೆ, ಅವ್ರ ಸಲಹೆ ತಗೊಂಡು ನಾನು ಏನ್ ಮಾಡ್ಲಿ, ನಾನು ಇಷ್ಟು ಸಾಲದಲ್ಲಿ ಹೋಗಿದ್ದೇನೆ, ನನ್ಗೇನಾದ್ರು ಒಂದು ನೀವು ಮಾರ್ಗ ತೋರಿಸಿ ಅಂತಂದ್ರೆ ಖಂಡಿತ ಅವರು ಉದ್ಧಾರ ಆಗ್ತಾರೆ. ವಿಷ ತಗೊಂಡು ಮಾಡೋ ಸಹಾಯ ಅಂತ ಒಂದು ಪರಿಸ್ಥಿತಿ ಖಂಡಿತ ರೈತರಿಗೆ ಬರೋದಿಲ್ಲ. ಇದಕ್ಕೆ ಸರ್ಕಾರ ಸ್ವಲ್ಪ ಬೆನ್ನು ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಅವರಿಗೆ ಕೆಲವರಿಗೆ ಏನಾಗಿದೆ ಅಂದ್ರೆ ಮಕ್ಕಳೆಲ್ಲ ನೌಕರಿ ಹೋಗಿದ್ದಾರೆ, ವಯಸ್ಸಾದವ್ರು ಮಾತ್ರ ಮನೆಯಲ್ಲಿದ್ದಾರೆ, ಅವ್ರಿಗೆ ಬೇಸಾಯ ಮಾಡಕ್ ಆಗೋದಿಲ್ಲ. ನಿಜವಾಗಿಯೂ ನಾವು ಕಷ್ಟಪಟ್ಟು ಮಾಡಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಕೊನೆವರೆಗೂ ಕೃಷಿ ಇದ್ರೊಳಗೆ ಎಲ್ಲರಿಗೂ ಕೆಲಸ ಇದೆ, ವರ್ಷದ ಎಲ್ಲಾ ಕಾಲದಲ್ಲೂ ಇದೆ. ಆದ್ರಿಂದ ನಾವು ದುಡಿಮೆ ಮಾಡೋದಕ್ಕೆ ಬಹಳ ಒಳ್ಳೆಯದು. ಆಮೇಲೆ ಇಲ್ಲಿ ಕೃಷಿಯಲ್ಲೇ ಇದ್ರೆ ನೀವು ಆರೋಗ್ಯವಾಗಿಯೂ ಇರ್ತೀರಿ. ನೋಡಿ, ನಾನು 74 ವರ್ಷ ಇವತ್ತು ನಾನು ಮರ ಹತ್ತೇನೆ ಈಗ, ಯಾಕೆ ಅಂದ್ರೆ ನಾನು ಬುಡದಿಂದ ಅದೇ ಅಭ್ಯಾಸದಲ್ಲಿ ಇದ್ದೀನಿ, ನನಗೆ ಏನು ಕಷ್ಟ ಅನ್ಸೋದಿಲ್ಲ. ಇಲ್ಲಿ ಇನ್ನೊಂದು ಏನಾಗಿದೆ ಕೃಷಿಕರಿಗೆ ಅಂದ್ರೆ, ಈಗ ನೋಡಿ ನಿಮ್ಗೆ ಬಗ್ಗೆ ಬೇಜಾರ ಮಾಡಬೇಡಿ, ಸರ್ಕಾರಿ ನೌಕರರು ಅಥವಾ ಬೇರೆ ಒಂದು ಶಾಲಾ ಮಾಸ್ತರ್ ಆಗಿರ್ಬೋದು, ಕಾಲೇಜ್ ಲೆಕ್ಚರ್ ಆಗಿರ್ಬೋದು, ಇವರಿಗೆ ಅವರಿಗೆ ಎಲ್ಲಾ ಕಾಲದಲ್ಲೂ ಸಂಬಳ ಕೊಡ್ತಾರೆ, ಭಾನುವಾರ ಕೂಡ ಕೊಡ್ತಾರೆ, ರಜಾ ದಿನದಲ್ಲೂ ಕೊಡ್ತಾರೆ, ಅವ್ರು ರಿಟೈರ್ ಆದ್ಮೇಲೆ ಅವ್ರಿಗೆ ಪೆನ್ಷನ್ ಕೊಡ್ತಾರೆ, ಅವ್ರು ಸತ್ ಮೇಲೆ ಅವ್ರ ಹೆಂಡತಿ ಕೊಡ್ತಾರೆ. ಆದ್ರೆ ಕೃಷಿಕ ನನಗೆ 5 ವರ್ಷ ಆಗಿದ್ದರಿಂದ ನಾನು ಹೊಲದಲ್ಲಿ ಗೇಯ್ತೇನೆ, ನಾನು ಸಾಯೋ ಒಂದು ದಿನದ ಮುಂಚೆ ಕೂಡ ನಾನು ಹೊಲದಲ್ಲೇ ಇರ್ತೇನೆ. ಆದ್ರೆ ನನಗೆ ಏನ್ ಕೊಡ್ತಾರೆ? ಪೆನ್ಷನ್ ಕೊಡ್ತಾರೆ. ನಿಜವಾಗಿಯೂ ರೈತರಿಗೆ ಪೆನ್ಷನ್ ಕೊಡ್ಬೇಕು, ಅವನಿಗೆ ಒಂದು ಆಸೆ ಬರುತ್ತೆ, ಅವ್ರ ಸಂಸಾರ ನೆಟ್ಟಗಾಗ್ತದೆ. ಇದು ನನ್ನ ಒಂದು ಇದು. ಪ್ರತಿಯೊಬ್ಬನು ದುಡಿಲಿ ಕಚ್ಚ್ರಿ, ಬೇಡ ಕಚ್ಚಬೇಡಿ, ನಾನು ಹೇಳೋದು ಇಷ್ಟ. ಅವನಿಗೆ ದುಡಿಮೆ ಮಾಡಕ್ಕೆಲ್ಲ ಮಾರ್ಗ ಮಾಡಿಕೊಡಿ, ಅವನ್ ಯಾವ್ದೋ ಕ್ಷೇತ್ರದಲ್ಲಿ ದುಡಿಲಿ, ಆದ್ರೆ ಅವನಿಗೆ ಪುಕ್ಸಾಟೆ ಅಕ್ಕಿ ಕೊಡೋದು, ಅನ್ನ ಕೊಡೋದು, ಬಟ್ಟೆ ಕೊಡೋದು ಇದೆಲ್ಲ ಮಾಡಿದ್ರೆ ಅವ್ನಿಗೆ ಏನಾಗತ್ತೆ? ಸರ್ಕಾರ ಕೊಡ್ತೇವೆ, ನಾನು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ನಮ್ಮ ಅದೇ ಮಾತಾಡ್ತಾರೆ ರೈತರು, ಅವ್ರ ಕೂಲಿಕಾರ ಹೋಗಿ, ಸ್ವಾಮಿ ನಿಮ್ಮಲ್ಲಿಗೆ ಯಾಕೆ ಬರ್ಬೇಕು, ನನಗೆ ಒಂದು 30 ಕೆಜಿ ಅಕ್ಕಿ ನನಗೆ 1 ರೂಪಾಯಿ ಕೊಡ್ತಾರೆ, ನಂಗೆ 1 ತಿಂಗಳಿಗೆ ನನ್ನ ಸಂಸಾರಕ್ಕೆ ಸಾಕು. ಇವತ್ತು ಅವರು ಆರ್ಥಿಕವಾಗಿ ಹಿಂದುಳಿದಾರು ಅಂತ ಹೇಳ್ತಾರೆ, ಎಷ್ಟಕ್ಕೆ ಆರ್ಥಿಕವಾಗಿ ಹಿಂದುಳಿದವರು? ಇವತ್ತು ಭಿಕ್ಷುಕನಿಗೆ ಕೂಡ 1 ತಿಂಗಳಿಗೆ 1,000 ರೂಪಾಯಿ ಮೇಲೆ ಸಂಬಳ ಇದೆ, ಅಂದ್ರೆ ದುಡಿತಾನ ಅವನು, ಅವನ ಆರ್ಥಿಕವಾಗಿ ಹಿಂದುಳಿದಾನ? ಇವ್ರು ಏನ್ ಹೇಳ್ತಾರೆ? ಇವ್ರು ಪೇಪರ್ ನಲ್ಲಿ ಆರ್ಥಿಕವಾಗಿ ಹಿಂದುಳಿದಾರು ಅಂತ. ನಮ್ಮ ನೋಡ್ರಿ, ಪ್ರತಿಯೊಬ್ಬರ ಹತ್ರ ಬೈಕ್ ಇದೆ, ನಮ್ಮನೆ ಕೊನೆ ಬರೋನು ಕಾರಲ್ಲಿ ಬರ್ತಾ ಇದ್ದಾನೆ, ನಾವು ಅವನ ಮನೆ ನಡ್ಕೊಂಡು ಹೋಗ್ತೇವೆ, ಅವನ್ ಬರ್ತಾ ಕಾರಲ್ಲಿ ಬರ್ತಾನೆ. ಈ ಸ್ಥಿತಿ ಇದು ಅಮೆರಿಕದ ತರ ಬಂದ್ಬಿಟ್ಟಿದೆ. ಇದಾಗಬಾರ್ದು. ಸರ್ಕಾರ ಒಂದು ಬಜೆಟ್ ಮಾಡ್ಬೇಕಾದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಹೋಗ್ಬೇಕು, ಅವರೇ ಹೋಗಿ ಒಂದಷ್ಟು ಗ್ರಾಮದಲ್ಲಿ ರೈತರನ್ನ ಅಥವಾ ಕೃಷಿ ಪಂಡಿತ ಅಥವಾ ಇಂಥವ್ರು ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನ್ ಕಷ್ಟ ಕೇಳಬೇಕು, ಅದಕ್ಕೊಂದು ಸಮಿತಿ ಮಾಡ್ತಾರೆ, ಅವ್ರು ಹೇಳಿದ ಒಂದು ಆಧಾರದ ಮೇಲೆ ಇವರು ಬಜೆಟ್ ಮಾಡ್ತಾರೆ. ಇದಾಗ್ಕೂಡ್ದು, ಸ್ಥಳಕ್ಕೆ ಹೋಗ್ಬೇಕು, ಅವ್ರ ಕಷ್ಟ ನೋಡ್ಬೇಕು, ಮಾಡ್ಬೇಕು. ಇದು ನಾನು ಹೇಳೋ ಅಂತ ಒಂದಿದು. ಒಳ್ಳೇದು ತಿಮ್ಮಪ್ಪ ಅವರೇ,